ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಎನ್ ರೂಪಾ ಹಾಗೂ ಕೃಷಿ ಅಧಿಕಾರಿಗಳಾದ ಕೆಎಸ್ ಬೃಂದಾ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ: ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಎಎನ್ ರೂಪಾ ಅವರು. ನಮಸ್ಕಾರ ರೂಪಾ ಅವರೇ. ನಮಸ್ತೆ ಸರ್, ಹಾಗೂ ಎಲ್ಲ ರೈತ ಬಾಂಧವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಹಾಗೆಯೇ ಕೃಷಿ ಅಧಿಕಾರಿಗಳಾದಂಥ ಕೆಎಸ್ ಬೃಂದಾ ಅವರು ಕೂಡ ಇದ್ದಾರೆ. ನಮಸ್ಕಾರ ಬೃಂದಾ ಅವರೇ. ನಮಸ್ಕಾರ ಸರ್. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತ ನಮ್ಮ ದೂರವಾಣಿ ಸಂಖ್ಯೆಗಳು 2237 2237 2237 STD ಕೋಡ್ ಸಂಖ್ಯೆ 080. ಈಗ ರೂಪ ಅವರೇ, ಮುಖ್ಯವಾಗಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಾವು ಇವತ್ತು ಹೆಚ್ಚು ಕೇಳ್ತಾ ಇದ್ದೀವಿ. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ? ಸಮಗ್ರ ಕೃಷಿ ಪದ್ಧತಿ ಅಂತ ಅಂದ್ರೆ, ಈಗ ರೈತರು ಕೃಷಿ ಬರೀ ಬೆಳೆಗಳನ್ನ ಬೆಳೀತಕ್ಕಂತ ಒಂದು ಇದ್ರಲ್ಲಿರ್ತಾರೆ. ಅದ್ರ ಜೊತೆಗೆ ಕೃಷಿ ಜೊತೆಗೆ ತಮ್ಮ ಆದಾಯ ಮೂಲನ ಹೆಚ್ಚಿಸೋದಕ್ಕೋಸ್ಕರ ಕೃಷಿ ಮತ್ತೆ ಕೃಷಿ ಜೊತೆಗೆ ಬೇರೆ ಬೇರೆ ಕಸಬುಗಳನ್ನ ಮಾಡ್ತಕ್ಕಂಥದ್ದು. ಈಗ ತೋಟಗಾರಿಕೆನೂ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಜೊತೆಗೆ ಅವ್ರಿಗೆ ಆದಾಯ ಹೆಚ್ಚಿನಂಥ ಮೀನುಗಾರಿಕೆ, ರೇಷ್ಮೆ, ಜೊತೆಗೆ ಉಪಕಸಬುಗಳನ್ನ ಕೂಡ ಮಾಡ್ತಕ್ಕಂಥದ್ದು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಸಂಪನ್ಮೂಲ ಏನು, ಅವ್ರ ಜಮೀನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಸದ್ಬಳಕೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಆದಾಯ ಪಡ್ತಕ್ಕಂಥದ್ದು ಇದ್ರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಅಂದ್ರೆ ನಮ್ಮ ಸರ್ಕಾರ ಏನು ರೈತರ ಆದಾಯವನ್ನು ಎರಡು ಪಟ್ಟು ಮಾಡಬೇಕು ಅಂತ ಒಂದು ಗುರಿ ಹಾಕೊಂಡಿದೆ. ಅದರಲ್ಲಿ ಒಂದು ಇದು ಮುಖ್ಯ ಹೆಜ್ಜೆ ಅಂತ ಹೇಳಬಹುದು. ಹೌದು ಸರ್. ಯಾಕೆಂದ್ರೆ ಬೇರೆ ಬೇರೆ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರಿಂದ ಅವ್ರ ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಏನೇನು ಉಪಯೋಗಗಳನ್ನ ನಮ್ಮ ರೈತ ಬಾಂಧವರು ಪಡ್ಕೋಬಹುದು ಅಂತೀರಿ? ಈ ಒಂದು ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ಆದಾಯ ಮೂಲ ಜಾಸ್ತಿ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಈ ಒಂದು ಪದ್ಧತಿ ಅಡಿಯಲ್ಲಿ ರೈತ ವರ್ಷ ಪೂರ್ತಿ ಅವರು ಎಂಗೇಜ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕ್ರಿಯಾಶೀಲರಾಗಿರ್ತಾರೆ. ಅದ್ರ ಜೊತೆಗೆ ಈಗ ನಮ್ಮ ಇಲಾಖೆಯಿಂದ ನಾವೇನೇನು ಇದನ್ ಕೊಡ್ತಾ ಇದ್ದೇವೆ ಸವಲತ್ತುಗಳನ್ನ, ಅದನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು ಹೆಕ್ಟೇರ್ ಇಂದ ಒಂದು ಎಕರೆಯಿಂದ ಒಂದು ಹೆಕ್ಟೇರ್ ವರ್ಗೂ ಇರ್ತಕ್ಕಂಥ ರೈತರು ಭಾಗವಹಿಸಬಹುದು. ಅಂದ್ರೆ ರೈತರ ಜಮೀನ್ ಎಷ್ಟೇ ಇರಲಿ, ನಾವು ಒಂದು ಹೆಕ್ಟೇರ್ ವರ್ಗೂ ಸವಲತ್ತನ್ನ ಕೊಡ್ತೀವಿ. ಇದರಲ್ಲಿ ಹಲವಾರು ಘಟಕಗಳಿದಾವೆ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ತಮ್ಮ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೋಬೇಕು. ಯಾವುದೇ ಒಂದು ಅದನ್ನ ಅಪವ್ಯಯ ಆಗದಲೆ ಅಥವಾ ಸುಮ್ನೆ ಖಾಲಿ ಬೀಳದಲೆ ಪ್ರತಿಯೊಂದನ್ನು ಬಳಕೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಆಗತ್ತೆ. ಅಂದ್ರೆ ಈ ಒಂದು ಯೋಜನೆಯನ್ನ ನಾವು ಇದು ಎಲ್ಲಾ ರೈತರಿಗಿಂತ ಹೆಚ್ಚಿನದಾಗಿ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ರೈತನ ನಾವು ಒಂದು ಮಾದರಿ ರೈತರನ್ನಾಗಿ ರೂಪಿಸ್ತಾ ಇದ್ದೀವಿ. ಆ ರೈತನನ್ನ ನೋಡಿ ಬೇರೆಯವರು ಕಲಿಕೆ ಆಗ್ಬೇಕು ಅಂತ ಅನ್ಬಿಟ್ಟು ನಮ್ಮ ಉದ್ದೇಶ. ಒಂದಕ್ಕಿಂತ ಹೆಚ್ಚು ಬಂದರೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಆದ್ರೆ ಪ್ರಸ್ತುತ ನಾವು ರೈತರ ಒಬ್ಬರಿಗೆ ಒಂದು ಗ್ರಾಮ ಪಂಚಾಯತಿಗೆ ಅಂತ ಮಾಡ್ಕೊಂಡಿದೀವಿ. ಅಂದ್ರೆ ಕೃಷಿ ವಿಸ್ತರಣೆ ಉದ್ದೇಶ ಇದೆಯಲ್ಲ, ನೋಡಿ ಕಲಿ ಮಾಡಿ ತಿಳಿ ಅಂತ. ಆ ಒಂದು ಉದ್ದೇಶ ಇದರಲ್ಲಿ ಪೂರ್ಣ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೇ ಗ್ರಾಮದಿಂದ ಮಾದೇವ್ ಶೆಟ್ಟರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾದೇವ್ ಶೆಟ್ಟರ್, ಪ್ರಶ್ನೆ ಕೇಳಿ ಸರ್. ಈಗ ರಾಷ್ಟ್ರೀಯ ಕೃಷಿ ವಿಜ್ಞಾನ ಇದರಲ್ಲಿ ಕನಿಷ್ಠ ಪಕ್ಷ ನಮ್ಮ ಒಬ್ಬ ರೈತರು ಎಷ್ಟು ಚಕ್ರ ಇದ್ರೆ ಅದನ್ನ ಸಮಗ್ರ ಬೆಳೆಗೆ ಅನುಕೂಲ ಆಗುತ್ತೆ ಅಂತ ನನ್ನ ಪ್ರಶ್ನೆ ಗುರುಗಳ. ಅಂದ್ರೆ ಕನಿಷ್ಠ ಸಮಗ್ರ ಕೃಷಿ ಪದ್ಧತಿ ಎಷ್ಟು ಜಮೀನಲ್ಲಿ ಬೇಕಾದ್ರೂ ಮಾಡಬಹುದು ಮಾದೇವ್ ಶೆಟ್ಟರ್. ಆದ್ರೆ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಏನು ಸಮಗ್ರ ಕೃಷಿ ಪದ್ಧತಿ ಇದೆಯಲ್ಲ, ಅದಕ್ಕೆ ಒಂದು ಮಿತಿ ಇದೆ, ಅದನ್ನ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ತಮಗೆ ಎಷ್ಟೇ ಜಮೀನು ಇರಲಿ, ಒಂದು ಹೆಕ್ಟೇರ್ ವರ್ಗೂ ನಾವು ಸವಲತ್ನ ಕೊಡ್ತೀವಿ, ನಿಮ್ಗೆ ಜಮೀನು ಎಷ್ಟಾದ್ರೂ ಇರಲಿ ತೊಂದರೆ ಇಲ್ಲ. ಆದ್ರೆ ಇದರಲ್ಲಿ ಏನಂತಂದ್ರೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಅಂದ್ರೆ ರೈತ ಪ್ರತಿಯೊಂದು ಇಂಚು ಜಮೀನನ್ನು ಕೂಡ ಅವರು ಸದುಪಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಅದ್ರ ಜೊತೆಗೆ ಬಾರ್ಡರ್ನಲ್ಲಿ ಸಸ್ಯ ಬೇಲಿ ಮಾಡ್ತಕ್ಕಂಥದ್ದು, ಜೊತೆಗೆ ಬದುಗಳಲ್ಲಿ ಮೇವು ಬೆಳಕ್ತಕ್ಕಂಥದ್ದು, ಅದರಲ್ಲೇ ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥದ್ದು, ಮೀನುಗಾರಿಕೆ, ಏನಾದ್ರು ರೇಷ್ಮೆ, ಇವೆಲ್ಲ ನಿಮ್ಗೆ ಯಾವ್ದಾಗುತ್ತೋ ಎಲ್ಲಾನು ಮಾಡ್ಬೇಕು ಅಂತ ಇಲ್ಲ. ಅಜೋಲಾ ಮಾಡ್ತಕ್ಕಂಥದ್ದು ಇದೆಲ್ಲಾನು ಅದ್ರಲ್ಲಿ ಮಾಡ್ಬೇಕಾಗತ್ತೆ. ಸಂತೋಷ ಮೇಡಮ್, ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಮೇಡಮ್, ನಿಮ್ಗೆ ತುಂಬಾ ತುಂಬಾ ಅಭಿನಂದನೆ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಮಹೇಶ್ ಶೆಟ್ರೆ ಕರೆ ಮಾಡಿದಕ್ಕೆ. ಈಗ ಬೃಂದಾ ಅವರೇ, ರೂಪಾ ಅವರು ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಟ್ರು, ಮುಖ್ಯವಾಗಿ ಏನೆಲ್ಲ ಚಟುವಟಿಕೆಗಳನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೈಗೊಳ್ಳಬಹುದು ಅಂತೀರಿ? ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಗ್ರಾಮ ಪಂಚಾಯತಿಗಳನ್ನ ನೀರಾವರಿ ಪ್ರದೇಶ ಹಾಗೂ ಮಳೆಯಾಶ್ರಿತ ಪ್ರದೇಶ ಅಂತ ವಿಂಗಡಿಸಿದೀವಿ. ಈಗ ಮಳೆಯಾಶ್ರಿತ ಪ್ರದೇಶದಲ್ಲಿ ಎಲ್ಲಾ ಒಂದು ಘಟಕ ಅಂತ ನಾವು ಅಂದ್ಕೊಂಡ್ರೆ, ನೀರು ಸಂರಕ್ಷಣೆ ಮಾಡೋದಕ್ಕೆ ನಾವು ಕೃಷಿ ಹೊಂಡ ಅನ್ನೋ ಘಟಕವನ್ನು ಇಟ್ಟಿದ್ದೀವಿ. ಕೃಷಿ ಹೊಂಡವನ್ನ ಅವರು ಮಾಡಿಕೊಳ್ಳೋದ್ರಿಂದ ನೀರನ್ನ ಸಂರಕ್ಷಿಸಲೂಬಹುದು, ಮತ್ತೆ ಹೆಚ್ಚುವರಿಯಾಗಿ ಅವರು ಸಂಗ್ರಹಿಸಿದ ನೀರನ್ನ ಬೇರೆ ಬೆಳೆಗಳಿಗೂ ಸಹ ಉಪಯೋಗಿಸಬಹುದು. ಹಾಗೆ ನಾವು ಈಗ ಮಣ್ಣಿನಲ್ಲಿ ಸಾರಜನಕವನ್ನ ಹೆಚ್ಚಿಸ್ಲಿಕ್ಕೆ, ಅದ ಒದಗಿಸ್ಲಿಕ್ಕೆ ಸಸ್ಯ ಬೇಲಿಗಳನ್ನ ಸಹ ಅವ್ರು ಮಾಡ್ಕೊಳ್ಬಹುದು. ಇದಲ್ಲದೆ ಅವರು ಬೆಳೆ ಪ್ರಾತ್ಯಕ್ಷಿಕೆಗಳು, ಅಂದ್ರೆ ಅವರು ಬೆಳೆಯುವ ಒಂದು ಬೆಳೆಯನ್ನ ಪ್ರಾತ್ಯಕ್ಷಿಕೆ ರೂಪದಲ್ಲಿ ಮಾಡಿಕೊಳ್ಬೇಕು. ಹಾಗೆ ಕುರಿ, ಮೇಕೆ, ಕೋಳಿ ಆ ಘಟಕಗಳನ್ನು ಸಹ ಅಳವಡಿಸಿಕೊಳ್ಬಹುದು. ಇದಲ್ಲದೆ ಉಪಕಸುಬುಗಳ ತರ ಅವರು ಎರೆಹುಳು ಗೊಬ್ಬರ ಆಗಿರ್ಬೋದು, ಅಜೋಲಾ ಘಟಕ ಆಗಿರ್ಬೋದು, ಅಥವಾ ಮರ ಆಧಾರಿತ ಕೃಷಿ ಇರ್ಬೋದು, ಜೇನು ಕೃಷಿ, ರೇಷ್ಮೆ ಕೃಷಿ ಇಂತಹ ಘಟಕಗಳನ್ನ ಅವರು ಅಳವಡಿಸಿಕೊಳ್ಬಹುದು. ಈ ಅವರು ಅಳವಡಿಸಿಕೊಂಡಂತಹ ಘಟಕಕ್ಕೆ 50% ಸಹಾಯಧನವನ್ನು ನೀಡಲಾಗುತ್ತೆ ಸರ್ಕಾರದಿಂದ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಚಂದ್ರು ಸರ್, ಮಂಡ್ಯದಿಂದ. ಚಂದ್ರು ಅವರೇ, ಪ್ರಶ್ನೆ ಕೇಳಿ. ಸರ್, ಈ ಹಾಡು ಕುರಿ ಸಾಕಾಣಿಕೆಗೆ ಸಾಲ ಸವಲತ್ತು ಸಿಗ್ತದೆ ಸರ್? ಹಾಗೆ ಇನ್ನೊಂದು ಪ್ರಶ್ನೆ ಸರ್, ಸರ್ ಈ ರೈತರಿಗೆ ಯಾಕೆ ಸರ್ ಒಡದೇಟ್ಗೆ ಬಿಲ್ ಬರಲ್ಲ, ತಿಂಗಳಾನ್ಗಟ್ಟೆ ಕಾಯಿಸ್ತಾರೆ? ಇವಾಗ ಕಬ್ಬೆ ಆಗಲಿ ಭತ್ತನೇ ಆಗಲಿ ಬೆಳಿಬೇಕು ಅಂದ್ರೆ ಬಡ್ಡಿಗೆ ತಂದಿರ್ತಾರೆ ಸಾಲ ಮಾಡಿ. ಈಗ ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಚಂದ್ರ ಅವರೇ. ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಕೇಳಿದ್ರಲ್ಲ, ತಮ್ಮ ಜಮೀನು ಎಷ್ಟಿದೆ ಚಂದ್ರ ಅವರೇ? ಮೇಡಮ್, ನಾಲ್ಕೈದು ಎಕರೆ ಇದೆ. ನೀವು ಕೃಷಿನಲ್ಲಿ ಒಂದು ಪ್ರಗತಿಪರ ರೈತರಾಗಿ ನೀವು ರೂಪುಗೊಳ್ಬೇಕು ಅಂತ ಅಂದ್ರೆ, ನೀವು ನಮ್ಮ ರೈತ ಸಂಪರ್ಕ ಕೇಂದ್ರನ ನೀವು ಸಂಪರ್ಕ ಮಾಡ್ರಿ. ಅವರಿಗೆ ಹೋಗ್ಬಿಟ್ಟು ಈಗ ಇದರಲ್ಲಿ ಒಂದು ಸಮಗ್ರ ಕೃಷಿ ಪದ್ಧತಿನಲ್ಲಿ ನಾವು ನೀವು ಆಡು ಕುರಿ ಸಾಕಾಣಿಕೆಗೆ ನಾವು ಇದಕ್ಕೆ ನಿಮ್ಗೆ ಸವಲತ್ತು ಕೊಡ್ತೀವಿ. ಆದ್ರೆ ಇದೇನಾಗುತ್ತೆ ಅಂದ್ರೆ ಒಂದಕ್ಕೆ ಮಾತ್ರ ಕೊಡಲ್ಲ, ಇಲ್ಲಿ ನೀವು ಸಮಗ್ರವಾಗಿ ಮಾಡ್ಕೋಬೇಕು. ಅಂದ್ರೆ ಕೃಷಿ ಹೊಂಡ ಇದ್ರೆ ಅದಕ್ಕೆ ಅದನ್ನ ಇದೆ ಅಂತ ತೋರಿಸ್ಕೋಬೇಕು, ಇಲ್ಲ ಇಲ್ಲದೆ ಇದ್ರೆ ನೀವು ಇದರಲ್ಲಿ ಮಾಡಿಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಜೊತೆಗೆ ಇವೆಲ್ಲ ನಾವೇನು ನಿಮ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಕೃಷಿ ಅಧಿಕಾರಿಗಳು. ಈಗ ನಮ್ಮ ಮುಂಚೆ ಬೃಂದಾ ಅವ್ರು ಹೇಳಿದ್ರಲ್ಲ, ಸಸ್ಯ ಬೇಲಿ ಇರ್ತಕ್ಕಂಥದ್ದು, ಇತರೆ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲ ನೀವು ಮಾಡಿದ್ರೆ ಪ್ರತಿಯೊಂದು ಘಟಕಕ್ಕೂ ಕೂಡ ನಿಮ್ಮ ಬಂಡವಾಳ ನೀವು ಹಾಕಿರ್ತೀರ. ಹೆಚ್ಚುವರಿಯಾಗಿ ನಾವು ನಮ್ಮ ಇಲಾಖೆಯಿಂದ ಸಬ್ಸಿಡಿ ಅಂತ ಅನ್ಬಿಟ್ಟು ನೀವು ಹಾಕಿರ್ತಕ್ಕಂತ ಬಂಡವಾಳಕ್ಕೆ 50% ಸಬ್ಸಿಡಿನ ನಾವು ಕೊಡ್ತೀವಿ. ಅದನ್ನ ನಿಮ್ಗೆ DBT ಮುಖಾಂತರ, ನೇರ ನಗದು ವರ್ಗಾವಣೆ ಮುಖಾಂತರ ನಿಮ್ ಖಾತೆಗೆ ನೇರವಾಗಿ ಬರುತ್ತೆ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ರಿ, ಅವರು ನಿಮ್ಗೆ ಮಾಹಿತಿನ ಕೊಡ್ತಾರೆ. ಈಗ ಚಂದ್ರ ಅವರೇ, ಈ ಮುಖ್ಯವಾಗಿ ನೀವು ಈ ಬೆಳೆಗಳ ಒಂದು ಬೆಲೆ ಬಗ್ಗೆ ಕೇಳಿದ್ರಲ್ಲ, ರೂಪಾವರಿ ಮೌಲ್ಯವರ್ಧನೆಗೂ ಅವಕಾಶ ಇದೆ. ಕಟಾವ್ ತಕ್ಷಣನೇ ಕೊಡ್ಬೇಕು ಸರ್ ರೈತರಿಗೆ, ತಿಂಗಳ ಹಣ್ಣುಗಟ್ಟೆ ಕಾಯಿಸ್ತಾರೆ ಸರ್. ವರ್ಗಾವಣೆ ಆಗುತ್ತೆ, ಮುಖ್ಯಮಂತ್ರಿ ಗಮನಕ್ಕೆ ತರಬೇಕು ಸರ್. ಯಾವ್ದು ಕಬ್ಬಿನಲ್ಲಿ ಹೇಳ್ತಾ ಇದೀರಾ ಅಥವಾ ಯಾವ ಬೆಳೆ? ರಾಗಿ ಇವೆಲ್ಲ ಹೊಡಿತಾರಲ್ಲ ಮೇಡಮ್, ಬೆಂಬಲ ಬೆಲೆ, ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಅವೆಲ್ಲ ರೈತರಿಗೆ ತಿಂಗಳ ಹಣ್ಣುಗಟ್ಟೆ ಹಾಕ್ತದೆ ಮೇಡಮ್. ಎಷ್ಟು ಜನ ಸಾಲ ತಂದಿರ್ತಾರೆ? ನಿಮ್ಗೆ ಗಮನಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ ಚಂದ್ರ ಅವರೇ ಆ ಮಾಹಿತಿಯನ್ನ. ಈಗ ರೂಪಾ ಅವರೇ, ಮುಖ್ಯವಾಗಿ ಮೌಲ್ಯವರ್ಧನೆಗೂ ಇಲ್ಲ ಏನಾದ್ರೂ ಅವಕಾಶ ಇರುತ್ತ? ಮೌಲ್ಯವರ್ಧನೆ ಅಂತ ಅಂದಾಗ ಈಗ ನಾವು ತ್ಯಾಜ್ಯಗಳ ಮರುಬಳಕೆ ಅಂತ ನಾವು ಒಂದ್ ಮಾಡಬಹುದು. ಅಂದ್ರೆ ಈಗ ಎರೆಹುಳು ತೊಟ್ಟಿ ಮಾಡ್ಬಿಟ್ಟು ಅದು ಎರೆಹುಳು ಗೊಬ್ಬರಕ್ಕೂ ತಮ್ಮ ಜಮೀನಿಗೆ ಹಾಕಿದ್ರೇನೆ ಅವ್ರಿಗೆ ಎಷ್ಟೋ ಒಂದು ಇದು ಕಾಸ್ಟ್ ಆಫ್ ಅಂದ್ರೆ ಕಡಿಮೆ ಬಂಡವಾಳ, ಇದರಲ್ಲಿ ನಾವೇನು ಗೊಬ್ಬರಕ್ಕೆ ಹಾಕ್ತೀವಲ್ಲ ಬಂಡವಾಳ ಕಡಿಮೆ ಆಗುತ್ತೆ, ಕಡಿಮೆ ವೆಚ್ಚ, ಬೇಸಾಯ ವೆಚ್ಚ ಕಡಿಮೆ ಆಗುತ್ತೆ, ಅದನ್ನ ಮಾಡ್ಕೋಬಹುದು. ಆಮೇಲೆ ಜೊತೆಗೆ ಈ ರೇಷ್ಮೆ ಇವೆಲ್ಲಾನು ಕೂಡ ನಮ್ಗೆ ಅದರಲ್ಲಿ ಇದೇ ಬರುತ್ತೆ, ಎಕ್ಸ್ಟ್ರಾ ಇನ್ಕಮ್ ತರನೇ ಬರುತ್ತೆ ಅಲ್ಲಿ. ಮತ್ತೆ ಕೆಲವರು ಗೊಬ್ಬರವನ್ನು ಮಾರಾಟ ಮಾಡಿ ಕೂಡ ಆದಾಯ ತಗೋಬಹುದು, ಪಡ್ಕೊಳ್ತಾ ಇರ್ತಾರೆ. ಜೊತೆಗೆ ಹೂವು ಇದೆಲ್ಲಾನು ಕೂಡ ಇದರಲ್ಲಿ ಬೆಳೆಯೋದಕ್ಕೂ ಅವಕಾಶ ಇದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನಾನು ಹಿರಿಯೂರಿಂದ, ಹಿರಿಯೂರು ತಲಕ ಐನಳ್ಳಿ ಅಂತ ಸರ್. ತಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ ಸರ್. ಲತಾ ಅವರು ಪ್ರಶ್ನೆ ಕೇಳಿ ಸರ್. ಸಮಗ್ರ ತೋಟಗಾರಿಕೆ ಇದರಲ್ಲಿ ಯಾವ ಸವಲತ್ತು ಇದೆ ಮೇಡಮ್? ಸಮಗ್ರ ಕೃಷಿ ಪದ್ಧತಿನಲ್ಲಿ ನಿಮ್ಗೆ ನಾವು ಗರಿಷ್ಠ 1 ಲಕ್ಷದವರೆಗೂ ನಿಮ್ಗೆ ಸೌಲಭ್ಯನ ಪಡಿಬಹುದು. ನೀವು ಪ್ರಗತಿಪರ ರೈತರಾಗಿ ರೂಪುಗೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ. ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಇದರಲ್ಲಿ ಅಪ್ಲಿಕೇಶನ್ ನೋಂದಣಿ ಮಾಡಿಸ್ರಿ. ನೋಂದಣಿ ಮಾಡಿಸಿ ಅಲ್ಲಿ ನೀವು ಕೃಷಿ ಹೊಂಡ, ನಾವೀಗ ನಿಮ್ಗೇನು ಘಟಕಗಳನ್ನ ಹೇಳ್ತಾ ಇದೀವಲ್ಲ ಆ ಘಟಕಗಳನ್ನೆಲ್ಲ ನೀವು ಅಳವಡಿಸ್ಕೊಂಡು ಇತರೆ ರೈತರಿಗೆ ಮಾದರಿಯಾಗಿ ನೀವು ರೂಪುಗೊಳ್ತೀರಾ ಅಂತ ಅಂದ್ರೆ ಅದಕ್ಕೆ ಸವಲತ್ತನ್ನ ನಾವು ಕೊಡೋದಕ್ಕೆ ಸಿದ್ಧವಾಗಿರ್ತೀವಿ. ಈಗ ಪ್ರತಿ ಪಂಚಾಯತ್ ಕೇಂದ್ರಕ್ಕೆ ಹೋಗ್ಬೇಕಾ ಮ್ಯಾಮ್? ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನಿಮ್ದು ಐನಳ್ಳಿ ಅಂತ ಅಂದ್ರೆ ಹಿರಿಯೂರು ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿ ಬರ್ತೀವಿ ಮ್ಯಾಮ್. ಅದು ಬ್ಯಾಡ್ರಳ್ಳಿ ಪಂಚಾಯತಿ. ಆದ್ರೆ ಹೋಬಳಿ ಯಾವ್ದು ಬರುತ್ತೆ? ಹಿರಿಯೂರು ಹೋಬಳಿ ಬರ್ಬೋದು ಅನ್ಸುತ್ತೆ. ಕಸಬಾ ಹೋಬಳಿ ಇಲ್ಲ, ಕಸಬಾ ಹೋಬಳಿನೇ ಬರುತ್ತೆ ನಿಮ್ದು. ಕಸಬಾ ಹೋಬಳಿನಲ್ಲಿ ಹಿರಿಯೂರಲ್ಲಿ ರೈತ ಸಂಪರ್ಕಕ್ಕೆ ಹೋಗಿ ಅವ್ರನ್ನ ಸಂಪರ್ಕ ಮಾಡ್ರಿ. ನಿಮ್ಗೆ ಪೂರ್ತಿ ಸಿಕ್ಕತ್ತೆ. ನಿಮ್ಗೆ ನಾವ್ ಹೇಳ್ತಿರ್ತಕ್ಕಂತ ಮಾಹಿತಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ನೋಂದಣಿ ಮಾಡಿಸ್ಬೋದು. ಅಂದ್ರೆ ನೀವು ಕೃಷಿ ಹೊಂಡ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಸಸ್ಯ ಬೆಲಿ ಮಾಡಿಸ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಸಹಾಯಧನ ಇದೆ. ತಂತಿ ಬೆಲಿಗಿದೆ ಮ್ಯಾಮ್? ಇಲ್ಲ, ತಂತಿ ಬೆಲಿಗೆ ನಾವು ಕೊಡಲ್ಲ, ಸಸ್ಯ ಬೇಲಿ ಅಂತ, ಜೀವಂತ ಬೇಲಿ ಅಂತ. ಜೀವಂತ ಬೇಲಿ ಅಂತ, ಜೀವಂತ ಬೇಲಿ ಅಂತಾರೆ. ಅಂದ್ರೆ ನಿಮ್ಗೆ ಗ್ಲಿಡ್ಸೀರಿಯಾ ಇರ್ಬೋದು, ಸಸ್ಪೇನಿಯಾ ಇರ್ಬೋದು, ಅಥವಾ ಕತ್ತಾಳೆನೂ ಕೂಡ ಹಾಕ್ಬೋದು. ಈ ತರ ನೀವು ಸಸ್ಯ ಬೇಲಿನ ಹಾಕ್ತಕ್ಕಂಥದ್ದು ಜೊತೆಗೆ ಬೇರೆ ಕುರಿ ಮೇಕೆ ಸಾಕಾಣಿಕೆಗೆಲ್ಲ ಇರುತ್ತೆ. ಮೇವನು ಅವ್ರಿಗೆ ಸಿಕ್ಕಂಗ ಆಗ್ಬೇಕು. ಸುಬಾಬುಲ್ಲು ಇದೆಲ್ಲ ಬೆಳ್ಕೋಬಹುದು. ಹೌದು, ಬೆಳೆ ಪದ್ಧತಿನು ಅವರು ಅಳವಡಿಸ್ಕೋಬಹುದು. ಲತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಮುಖ್ಯವಾಗಿ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬರು ರೈತರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ರೈತ ಮಹಿಳೆಯರಿಗೂ ಆದ್ಯತೆ ಇದೆಯಾ? ಹೌದು, ಖಂಡಿತ ಇದೆ. ಶೇಕಡ 33% ನಾವು ಆದ್ಯತೆ ಕೊಡಬೇಕು ಅಂತಾನೆ ಎಲ್ಲಾ ಕಡೆ ಇರ್ತೀವಿ. ಅದಕ್ಕಿಂತ ಜಾಸ್ತಿ ಬಂದ್ರೂ ನಮ್ಗೇನು ಅಭ್ಯಂತರ ಇಲ್ಲ. ಅಂದ್ರೆ ಆದ್ಯತೆ ಅವರ ಹೆಸರಲ್ಲಿ FID ಅಂತ ನಾವು ಕರಿತೀವಿ, ಫ್ರೂಟ್ ID ಅಂತ. ಅದು ಪಹಣಿ ಅಥವಾ ಅವ್ರ ಹೆಸರಲ್ಲಿದ್ರೆ, ಜಮೀನ್ ಅವ್ರ ಹೆಸರಲ್ಲಿರ್ಬೇಕು. ಅದು ಮುಖ್ಯ. ಅಂದ್ರೆ ಅವರು ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿ ಮಾಡಿಸಬೇಕಾಗುತ್ತೆ. ಅದು ಪೋರ್ಟಲ್ ಇದೆ ನಮ್ದು, ಕೆ ಕಿಸಾನ್ ಪೋರ್ಟಲ್. ಅದರಲ್ಲಿ ನೋಂದಣಿ ಮಾಡಿಸಿದ್ರೆ ಅವರು ತದನಂತರ ಅವರು ಹೇಳ್ತಾರೆ ಏನೇನು ಅಳವಡಿಸ್ಕೋಬೇಕು ಅಂತ. ಅಳವಡಿಕೆ ನಂತರ ಅವ್ರದ್ದು ಫೋಟೋ ಮಾಡ್ತಾರೆ, ಪ್ರತಿಯೊಂದು ಘಟಕ, ಕೃಷಿ ಹೊಂಡ ಇದೆಯಾ ಅಂತ ಫೋಟೋ ಮಾಡ್ತಾರೆ, ಸಸ್ಯ ಬೆಲೆ ಹಾಕಿದಾರ ಅಂತ ಫೋಟೋ ಮಾಡ್ತಾರೆ. ಪ್ರತಿಯೊಂದು ಫೋಟೋ ಮಾಡಿ ಅದನ್ನ ನಮ್ಮ ಪೋರ್ಟಲ್ಗೆ ಇದನ್ನ ಅಪ್ಲೋಡ್ ಮಾಡ್ತಾರೆ. ತದನಂತರ ನಾವು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅನುದಾನನ ಬಿಡುಗಡೆ ಮಾಡ್ತೀವಿ. ಈಗ ಮುಖ್ಯವಾಗಿ ಮತ್ತೊಂದು ದೂರವಾಣಿ ನಾವು ಸ್ವೀಕರಿಸೋದಕ್ಕಿಂತ ಮುಂಚೆ ದೂರವಾಣಿ ಸ್ವೀಕರಿಸೋಣ ಈಗ. ಹಲೋ, ಸರ್ ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನರಸಿಂಹಮೂರ್ತಿ ಅಂತ, ಗುಡಿಬಂಡೆ ತಾಲೂಕಿಂದ. ನರಸಿಂಹಮೂರ್ತಿ ಅವರೇ, ಪ್ರಶ್ನೆ ಕೇಳಿ. ಸರ್, ನೀವು ಕೇಳ್ತಿದ್ರಿ ಅದೇ ಮಹಿಳೆಯರಿಗೆ ಇದೆಯಾ ಒಂದು ಗ್ರಾಮ ಪಂಚಾಯತಿಗೆ ಅಂತದಲ್ಲ, ಅದೇ ತರ ಅಂಗವಿಕಲರಿಗೂ ಇದೆಯಾ? ಹೌದು, ಖಂಡಿತ ಇದೆ, ಖಂಡಿತ ಇದೆ. ನಾನು ಬ್ಲೈಂಡ್, ನನ್ನ ಜಮೀನ್ ನನ್ನ ಹೆಸರಲ್ಲೇ ಇದೆ ಮೇಡಮ್. ನಾನು ಮಾವಿನ ತೋಟ ಎಲ್ಲ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಕೇಳಿದೆ ಮೇಡಮ್. ನೀವು ಅದೇ ನೀವು ನಿಮ್ಮ ಇದನ್ನ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ರೈತರು ಬೇರೆಯವ್ರಿಗೆ ಮಾದರಿಯಾಗಿ ರೂಪಿಸ್ಬೇಕು ಅನ್ನೋದು ನಮ್ದು ಉದ್ದೇಶ ಇರುತ್ತೆ. ಅದು ನಿಮ್ ಜಮೀನ್ ನೀವು ಪ್ರಗತಿಪರ ರೈತರಾಗಿ ಅಥವಾ ಪ್ರಗತಿಪರ ಜಮೀನಾಗಿ ನೀವು ರೂಪಿಸೋಕೆ ಒಂದು ಇಚ್ಛೆ ಹೊಂದಿದ್ದಲ್ಲಿ ತಾವು ಕೂಡ ಇದ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಾನು ಮಾವಿನ ತೋಟ ಹಾಕಿದ್ವಿ, ಹೂವ ಇದೆ ಮತ್ತೆ ರೇಷ್ಮೆ ಇದೆ. ನನ್ನ ಹೆಸರಲ್ಲಿ ಜಮೀನು ಇದೆ ಮೇಡಮ್. ಕೃಷಿ ಹೊಂಡ ಇದೆಲ್ಲ ಮಾಡ್ಕೊಂಡಿದ್ದೀರಾ? ಹೌದು ಸರ್ ಮಾಡ್ಕೊಂಡಿದ್ದೀವಿ ಸರ್. ಅವೆಲ್ಲ ಅನುಕೂಲ ಮಾಡ್ಕೊಂಡು ಇದ್ರ ಜೊತೆಗೆ ಈ ಎರೆ ಗೊಬ್ಬರ ತಯಾರಿಕೆ ಘಟಕನು ಅಳವಡಿಸ್ಕೋಬಹುದು. ನೀವೇ ಪ್ರಗತಿಪರ ರೈತರಾಗ್ಬಿಟ್ಟಿದ್ದೀರಾ ಈಗ. ಅದೇ ಸಮಗ್ರ ಕೃಷಿ ಪದ್ಧತಿ ನಾವ್ ಈಗೇನ್ ಹೇಳ್ತಾ ಇದೀವಿ, ನೀವ್ ಹೇಳೋದೇ ನಾವು ಸಮಗ್ರ ಕೃಷಿ ಪದ್ಧತಿ ಮಾಡ್ಬೇಕು ಅಂತ. ಅದನ್ನ ಎಲ್ಲಾ ರೈತರು ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ. ನರಸಿಂಹಮೂರ್ತಿ ಅವರೇ, ನಿಮ್ಮ ನೋಡಿ ಬೇರೆ ರೈತರು ಕಲಿಬೇಕು ಅನ್ನೋದು ಯುವಜ್ಞ ಉದ್ದೇಶ. ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಈಗ ಮುಖ್ಯವಾಗಿ ನಾವು ಬೇರೆ ಬೇರೆ ಘಟಕಗಳಿಗೆ ಬಂದ್ರೆ ಈ ಘಟಕಗಳಿಗೆ ಏನೇನು ಸಹಾಯಧನ ಸಿಗಬಹುದು ಅಂತೀರಾ ರೂಪ ಅವರು? ಸರಿ, ಇದರಲ್ಲಿ ಈಗ ಹೊಂಡ ಅವರೇನಾದ್ರೂ ಮಾಡಿಕೊಂಡ್ರೆ ಅವ್ರಿಗೆ ನಮ್ಮ ಇಲಾಖೆನ ದರಸೂಚಿ ಅನ್ವಯ ಅವ್ರಿಗೆ ಕನಿಷ್ಠ 15,000 30,000 ಅವ್ರಿಗೆ ಸಹಾಯಧನ ಇರುತ್ತೆ. ಅದೇ ತರ ಸಸ್ಯ ಬೆಲಿ ಅವ್ರೇನಾದ್ರೂ ಮಾಡಿಕೊಂಡ್ರೆ 2,500 ನಾವು ಅವ್ರಿಗೆ ಅದು ಸೀಡ್ ಅಂದ್ರೆ ಸಸ್ಯಗಳದ್ದು ಒಂದು ವೆಚ್ಚನ ನಾವು ಅವರಿಗೆ ಸಸ್ಯಗಳಾಗ್ಬಹುದು. ಅದೇ ತರ ರಕ್ಷಣಾತ್ಮಕ ತಡೆಗಳು ಅಥವಾ ಬದುಗಳು ಈ ತರ ಏನಾದ್ರು ಮಾಡ್ಕೊಂಡ್ರೆ ಅವ್ರಿಗೆ ಬದುಗಳದ್ದು ಒಂದು ವೆಚ್ಚನ ನಾವು ಕೊಡ್ತೀವಿ. ಅಂದ್ರೆ ಕನಿಷ್ಠ ವೆಚ್ಚ ಕೊಡ್ತೀವಿ, 2,000 ಒಂದು ಎಕರೆಗೆ ಆತರ ಎಲ್ಲ ಕೊಡ್ತೀವಿ. ಆಮೇಲೆ ಈಗ ರೈತರು ಕೆಲವು ಅವ್ರ ಹತ್ರ ಇರ್ತವೆ ಘಟಕಗಳು, ಅದನ್ನ ಬಿಟ್ಟು ಮಾಡ್ಕೊಳಕ್ಕೂ ಅವಕಾಶ ಇದೆ. ಯಾವ್ದು ಅವ್ರ ಹತ್ರ ಇರಲ್ವೋ ಅದನ್ನ ಮಾತ್ರ ಮಾಡ್ಕೊಳಕ್ಕೂ ಅವಕಾಶ ಇದೆ. ಎಲ್ಲಾ ಘಟಕಗಳನ್ನ ಅಳವಡಿಸ್ಕೊಂಡ್ರೆ 100,000 ಅವ್ರಿಗೆ ಸಹಾಯಧನ ಹೋಗುತ್ತೆ. ಕೆಲವ್ರು ರೈತರ ಹತ್ರ ಕೃಷಿ ಹೊಂಡ ಇರುತ್ತೆ, ಬೇರೆ ಘಟಕಗಳಿರಲ್ಲ, ಅಂತವ್ರು ಮಾಡ್ಕೊಂಡಾಗ 30,000 40,000 ಆತರ ಸಹಾಯಧನನು ರೈತರು ಪಡ್ಕೊಂತಾ ಇದಾರೆ. ಅದನ್ನ ನಮ್ಮ ರೈತ ಸಂಪರ್ಕ ಪೋರ್ಟಲ್ ಅಲ್ಲಿ ಅವರು ನೋಡಿದ್ರೆ ಅಂದ್ರೆ ಅವ್ರಿಗೆ ಮೂಲ ಮಾಹಿತಿ ತಗೋಬೇಕಾದ್ರೆ ಅವರೆಲ್ಲಾನು ಯಾವ್ದಾವ್ದು ಇಲ್ಲದ ಘಟಕಗಳನ್ನ ಮಾಡ್ಕೊಳ್ಳೋದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಹರೇ ಕೃಷ್ಣ, ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ ಸರ್. ರಾಧಾ ರಮಣ್ ವಿಹಾರಿ ಕುಂಜ ಅನಂತೂರು ಗಿರಿ ಗೋವರ್ಧನ್ ಅವರು ಮಂಗಳೂರಿಂದ, ಪರಶುರಾಮ ಕ್ಷೇತ್ರ ಮಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಪ್ರಶ್ನೆ ಮೇಡಮ್ ವೃಂದಾ ಅವರಿಗೆ ಮತ್ತೆ ರೂಪಾ ಮೇಡಮ್ ಅವರಿಗೆ ಏನಂದ್ರೆ, ಈಗ ಸಂಸ್ಥೆ ಆಗಿದ್ರೆ ಅದಕ್ಕೂ ನೀವು ಈ ಸಮಗ್ರ ಕೃಷಿ ನಿಯಮ ಪ್ರಕಾರ ಇದು ಕೊಡ್ತೀರಾ ಅಂತ. ಅಂದ್ರೆ ಈಗ ನಮ್ದು ರಂಗನಾಥ ಗೌಡಿಯ ಮಠ ಅಂತ ಇದೆ, 12 ಹೆಸರುಘಟ್ಟದಲ್ಲಿ ಇದೆ ಮೇಡಮ್. ಅದರಲ್ಲಿ ಏನಂದ್ರೆ ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ದೇವೆ, ಜೊತೆಗೆ ಹೈನುಗಾರಿಕೆನೂ ಇದೆ. ಈ ಸಂಸ್ಥೆ ಆಗಿರುವ ಕಾರಣ ಗೌಡಿಯ ಮಠ ಅಂತ, ರಂಗನಾಥ ಗೌಡಿಯ ಮಠ ಅಂತ, ಹಾಗಾಗಿ ಅದಕ್ಕೆ ಏನಾದ್ರೂ ನಿಮ್ಮಿಂದ ಸಿಗುತ್ತಾ ಅಂತ. ಅಲ್ಲಿ ಔಷಧಿ ಗಿಡಗಳು ಮತ್ತೆ ಈ ತುಳಸಿ ಗಿಡ ವನ ಮತ್ತೆ ಹಣ್ಣಿನ ಗಿಡ ತೆಂಗಿನ ಗಿಡ ಇದೆಲ್ಲ ಬೆಳೆಸ್ತಾ ಇದೀವಿ ಸಾವಯವ ರೀತಿಯಲ್ಲಿ, ಅದಕ್ಕೆ ಏನಾದ್ರೂ ನಿಮ್ಮ ಸ್ಕೀಮ್ ಅಡಿಯಲ್ಲಿ ಸಿಗುತ್ತಾ ಅಂತ ಒಂದು ಪ್ರಶ್ನೆ. ಅಂದ್ರೆ ವೈಯಕ್ತಿಕ ರೈತರಿಗೆ ಸಿಗುತ್ತೋ ಅಥವಾ ಸಂಸ್ಥೆಗಳಿಗಿಲ್ಲ, ವೈಯಕ್ತಿಕ ರೈತರಿಗೆ ಮಾತ್ರ ನಾವು ಸವಲತ್ತನ್ನ ಕೊಡ್ತೀವಿ. ಈಗ ತಾವೆಲ್ಲರೂ ತಮಗೆ ಇಷ್ಟೊಂದು ಆಸಕ್ತಿ ಇರತಕ್ಕಂಥದ್ದೆಲ್ಲ ರೈತರಿಗೆ ಅಂದ್ರೆ ಮಠಕ್ಕೆ ಯಾರು ಭೇಟಿ ಕೊಡ್ತಾರೋ ಅವ್ರಿಗೆಲ್ಲಾರ್ಗೂ ನೀವು ಮಾದರಿನ ರೂಪಿಸ್ಬೇಕು ಅಂದ್ರೆ ನೀವು ಯೋಚನೆ ಮಾಡಿರೋದು ಕರೆಕ್ಟ್ ಆಗಿದೆ, ಆ ತರ ನೀವು ಮಾಡಬಹುದು. ಆದ್ರೆ ನಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿ ಕಾರ್ಯಕ್ರಮದಡಿ ನಾವು ಸವಲತ್ತನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕ ರೈತರಿಗೆ ಮಾತ್ರ ಇರುತ್ತೆ. ರೈತರ ಗುಂಪುಗಳಿಗೆ ಏನಾದರೂ ಇದೆಯಾ? ರೈತರ ಗುಂಪುಗಳಿಗಿಲ್ಲ ಸರ್. ಇದು ನಾವೇನ್ ಮಾಡ್ತೀವಿ, ರೈತರನ್ನ ಪ್ರಗತಿಪರ ರೈತರಾಗಿ ರೂಪಿಸೋದು ನಮ್ಮ ಮುಖ್ಯ ಗುರಿ ಇದೆ. ಅಂದ್ರೆ ಬೇರೆಯವರು ಅವ್ರನ್ನ ನೋಡಿ ಕಲಿಬೇಕು. ಇದು ಕಲಿಕಾ ಕ್ಷೇತ್ರದಾಗಿ ಆಗಿ ರೂಪಿಸ್ತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಕೃಷಿಯಿಂದಾಗಿ ಸುಮಾರು ಜನ ಗ್ರಾಮದವರು ಕಲ್ಕೊಂಡಿದ್ದಾರೆ, ತುಂಬಾ ಪ್ರಯೋಜನ ಪಡ್ಕೊಂಡಿದ್ದಾರೆ. ದೇಶಿ ಹಸುಗಳು, ಗೀರ್ ಹಸುಗಳು, ಥಾರ್ ಪಾರ್ಕರ್ ಎಲ್ಲ ಇದೆ, ಒಂದು 100-80 ಅದನ್ನೆಲ್ಲ ತಗೊಂಡು ಹೋಗ್ತಾರೆ, ಅವರು ಸಾಕ್ತಾರೆ. ಈ ರೀತಿ ನಮ್ಮ ಗಿಡಗಳನ್ನು ವೃಂದಾ ತುಳಸಿ ಔಷಧಿ ಗಿಡಗಳು ತುಂಬಾ ಇದೆ, ಔಷಧಿ ವನ, ಇದನ್ನೆಲ್ಲ ಅವರು ಪ್ರಯೋಜನ ಪಡ್ಕೊಂಡಿದ್ದಾರೆ. ಸುತ್ತಮುತ್ತದ ಗ್ರಾಮದವರು ಅಲ್ಲಿ ಸುಮಾರು ಗ್ರಾಮದ ಕುಕ್ಕನೂರು ಇವರೆಲ್ಲ ತುಂಬಾ ಪ್ರಯೋಜನ ಪಡ್ಕೊಂಡಿದ್ದಾರೆ ನಮ್ಮ ಮಠದಿಂದ, ಗೌರಿಯ ಮಠದಿಂದ. ಒಳ್ಳೇದು, ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇರೋದು ಬಹಳ ಒಳ್ಳೇದು, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಆದ್ರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ಸಂಸ್ಥೆಗಳಿಗೆ ಅವಕಾಶ ಇಲ್ಲ. ಕರೆ ಮಾಡಿದ ಅವರಿಗೆ ಧನ್ಯವಾದಗಳು, ಅವರ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಸಾಕಷ್ಟು ವೈವಿಧ್ಯಮಯದ ಚಟುವಟಿಕೆಗಳಿಗೆ ಅವಕಾಶ ಇದೆ. ಹೌದು, ವೈಯಕ್ತಿಕ ರೈತರು ಕೈಗೊಳ್ಳಬಹುದು, ಮತ್ತೆ ಸಹಾಯಧನ ಕೂಡ ಸಿಗುತ್ತೆ. ಹೌದು, ನಮ್ಮ ಒಂದು ಈಗ ರೈತರ ಆದಾಯ ದ್ವಿಗುಣಗೊಳಿಸುವ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು. ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶ ನಮಗೂ ಇದೆ. ಅಂದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10 ಹವಾಮಾನ ವಲಯಗಳಿದಾವೆ. ಕೃಷಿ ಪ್ರತಿಯೊಂದು ವಲಯದಲ್ಲೂ ಒಂದು ವಿಶೇಷತೆ ಇದೆ. ಕೆಲವೊಂದೊಂದು ವಲಯಗಳಲ್ಲಿ ಮಳೆಯಾಶ್ರಿತ ಪದ್ಧತಿನಲ್ಲಿ ಮಾಡ್ತಕ್ಕಂಥದ್ದು ಇರುತ್ತೆ, ಕೆಲವೊಂದು ಪ್ರದೇಶದಲ್ಲಿ ನೀರಾವರಿ ಮಾಡ್ತಕ್ಕಂಥದ್ದು. ಪ್ರದೇಶಕ್ಕೆ ಅನುಗುಣವಾಗಿ ಸಮಗ್ರ ಕೃಷಿ ಪದ್ಧತಿನ ರೂಪಿಸ್ಕೋಬಹುದು ಅವರು. ಅದಕ್ಕೆ ತಕ್ಕ ಹಾಗೆ ನಾವು ಒಂದು 10-12 ಘಟಕಗಳನ್ನ ನಾವು ಇಲ್ಲಿ ಇಟ್ಟಿದೀವಿ. ಆ ರೈತರಿಗೆ ಎಷ್ಟು ಘಟಕಗಳನ್ನ ಅವರ ಒಂದು ಇದರಲ್ಲಿ ಮಾಡಿಸ್ಕೋಬಹುದು ಅದನ್ನ ಅಳವಡಿಸ್ಕೋಬಹುದು. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಾವು ಹುಳಿಗೆರೆಯಿಂದ ಕಾಣಿಸ್ತಾಳಿ. ಹುಳಿಗೆರೆ, ತಮ್ಮ ಹೆಸರು? ಉಮೇಶ್ ಅಂತೇಳಿ. ಉಮೇಶ್ ಅವರ ಪ್ರಶ್ನೆ ಕೇಳಿ. ಕೃಷಿ ಹೊಂಡಕ್ಕೆ ಎಷ್ಟು ಕೊಡ್ತಾರೆ ಸರ್? ಕೃಷಿ ಹೊಂಡಕ್ಕೆ ಕೊಡ್ತಾರೇನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೃಷಿ ಹೊಂಡ ತಾವು ಮಾಡಿಸ್ಕೋಬಹುದು ಈ ಒಂದು ಇದರಲ್ಲಿದೆ. ಈಗ ನಿಮ್ಗೆ ಇದರಲ್ಲಿ ಸೈಜ್ ಮೇಲೆ, ಅಂದ್ರೆ ಕೃಷಿ ಹೊಂಡ 10x10 ಮೀಟರ್ ಇದಿದೆ, 10x10 ಅಡಿಗಳಲ್ಲಿ ಇರ್ತಕ್ಕಂಥದ್ದಿದೆ, ಆಮೇಲೆ 12x12 ಈ ತರ ಇದೆಯಲ್ಲ. ಸೈಜ್ ಮೇಲೆ ಅದು ವ್ಯತ್ಯಾಸ ಆಗತ್ತೆ. ನಿಮ್ಗೆ 15,000-40,000 ಇದರಲ್ಲಿ ನಾವು ಪಡ್ಕೊಳ್ಳೋ ಒಂದು ಅವಕಾಶ ಇದೆ. ಇದರಲ್ಲಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ? ನೀವು ಸಮಗ್ರ ಕೃಷಿ ಪದ್ಧತಿ ಅಂತ ಒಂದು ಯೋಜನೆ ಅಂತ ಹೇಳ್ಕೊಂಡು ಮಾಡಿ, ಅದ್ರ ಜೊತೆಗೆ ಕೃಷಿ ಹೊಂಡ ಅಷ್ಟೇ ಅಲ್ಲ, ಬೇರೆ ನಾವೀಗ ಹೇಳದ್ವಲ್ಲ ಸಸ್ಯ ಬೆಲಿ ಮಾಡ್ತಕ್ಕಂಥದ್ದು, ನೀವು ಪ್ರಗತಿಪರ ರೈತರಾಗಬೇಕು ಅಂತಂದ್ರೆ ಏನೇನೆಲ್ಲ ಚಟುವಟಿಕೆ ಮಾಡ್ಬೇಕು ಅದನ್ನೆಲ್ಲ ಮಾಡೋದಕ್ಕೆ ಆಸಕ್ತಿ ಇದ್ರೆ ನೀವು ಬೇಕಾದ್ರೆ ನನ್ನ ನಂಬರ್ ತಗೊಳ್ಳಿ. ನೀವು ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅಳವಡಿಕೆ ಮಾಡ್ಕೋಬಹುದು. ಕೃಷಿ ಹೊಂಡ ಕೊಟ್ಟಿದ್ದೆ ಮೇಡಮ್, ಈಗ ಇಲ್ಲ. ಕೃಷಿ ಹೊಂಡದ್ದು ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಇತ್ತು, ಅದು ಪೂರ್ಣಗೊಂಡಿದೆ, ಅದರಲ್ಲಿ ಇಲ್ಲ. ಮತ್ತೆ ನೀವು ನರೇಗಾದಲ್ಲಿ ಕೂಡ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬಹುದು. ಯಮನರೇಗಾ, ಮಹಾತ್ಮ ಗಾಂಧಿ ನರೇಗಾ ಏನು ಯೋಜನೆ ಇದೆಯಲ್ಲ, ಅದರಡಿಯಲ್ಲೂ ಕೂಡ ಕೃಷಿ ಹೊಂಡ ಮಾಡ್ಕೋಬಹುದು. ಧನ್ಯವಾದಗಳು ಉಮೇಶ್ ಅವರೇ. ಮತ್ತೆ ಈಗ ನಾವು ವಿವಿಧ ಸನ್ನಿವೇಶಗಳಿಗೆ ಕೃಷಿ ಹವಾಮಾನ ವಲಯಗಳಿಗೆ ಅನುಗುಣವಾಗಿ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೋಬಹುದು. ಅವರ ಸನ್ನಿವೇಶಕ್ಕೆ ಯಾವ್ದು ಸೂಕ್ತವಾಗಿರುತ್ತೆ ಅದು, ಅಂದ್ರೆ ಕೆಲವು ಒಣ ಪ್ರದೇಶಗಳಿದಾವೆ, ಕೆಲವು ಅರಮನೆ ಮಲೆನಾಡು ಪ್ರದೇಶ, ಅವ್ರ ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಅವುಗಳನ್ನು ಮುಖ್ಯವಾಗಿ ಬೆಳೆ ಪದ್ಧತಿ ಬದಲಾವಣೆ ಆಗುತ್ತೆ. ನೀರಾವರಿ ಪ್ರದೇಶದಲ್ಲಿ ಒಂದು ಬೆಳೆ ಪದ್ಧತಿ ಬೇರೆ ಇರುತ್ತೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಪದ್ಧತಿ ಬೇರೆ ಇರುತ್ತೆ. ಮಳೆಯಾಶ್ರಿತದಲ್ಲಿ ಹೆಚ್ಚು 2-3 ಬೆಳೆಗಳನ್ನು ಕೂಡ ತೆಗೆದುಕೊಳ್ಳುವಂತ ಅವಕಾಶನೂ ಇರುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್, ನಮ್ಮ ಚಿಂಚೋಳಿ ತಾಲೂಕ ಕಾಶಿನ ತುಂಬಸ್ಕರ ಅಂತ. ತಮ್ಮ ಹೆಸರು? ಕಾಶಿನ ತುಂಬಸ್ಕರ ಅಂತ. ಕಾಶಿನವ್ರೆ, ಪ್ರಶ್ನೆ ಕೇಳಿ ಸರ್. ಈಗ ಹೇಳಿ, ಈಗ ಕೃಷಿ ನಿರ್ಮಾಣ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಕಾಶಿನಾಥ್ ಅವ್ರೆ, ನಿಮ್ಮ ಪ್ರಶ್ನೆ ಸ್ವಲ್ಪ ಫೋನ್ ಅನ್ನ ದೂರ ಇಟ್ಕೊಂಡು ಮಾತಾಡಿ. ಅಲ್ಲಿಲ್ಲ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿಲ್ಲ. ಈಗ ಮುಖ್ಯವಾಗಿ ಇದಕ್ಕೆ ತರಬೇತಿ ಏನಾದರೂ ಸಿಗುತ್ತಾ ನಮ್ಮ ರೈತ ಬಾಂಧವರಿಗೆ? ಅಂದ್ರೆ ನಮ್ಮ ಒಂದು ಇಲಾಖೆನಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಇದಕ್ಕೆ ಎಲ್ಲಾರು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಇದನ್ನ ಹೇಳ್ತಾನೆ ಇರ್ತಾರೆ, ಸಮಗ್ರ ಕೃಷಿ ಅಳವಡಿಸ್ಕೊಳ್ಳಿ ಅಂತ ಅನ್ಬಿಟ್ಟು. ನಮ್ಮ ಜಿಲ್ಲೆನಲ್ಲಿರ್ತಕ್ಕಂಥ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲೂ ಕೂಡ ವಿಶೇಷವಾಗಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆನೆ ಕೂಡ ಅರಿವು ಮೂಡಿಸ್ತಾರೆ. ಜೊತೆಗೆ ನಮ್ಮ ಇಲಾಖೆನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲೂ ಕೂಡ ಒಂದೊಂದು ಕಾರ್ಯಾಗಾರ ಮಾಡ್ತೀವಿ ನಾವು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಂಡ್ರದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗಯ್ಯ ಅವರ ಪ್ರಶ್ನೆ ಕೇಳಿ ಸರ್. ನಮ್ದೇನಂದ್ರೆ ಈಗ ಬೆಳಗಾವ್ ಅಂದ್ರೆ ನಮ್ಮ ಮೊದಲ ಕಬ್ಬಿನ ಜಿಲ್ಲೆ ಸರ್. ನಮ್ದು ಕಬ್ಬಿನ ಬೆಳೆಗೂ ಸಮಗ್ರ ಕೃಷಿ ಪದ್ಧತಿ ಅನ್ವಯ ಮಾಡಬಹುದು ಅಂದ್ರೆ ನನ್ನ ಪ್ರಶ್ನೆ. ಹೌದು, ಕಬ್ಬಿನ ಬೆಳೆನಲ್ಲಿ ನೀವು ಒಂದೇ ಬೆಳೆ ಆಗಿರೋದ್ರಿಂದ ಮಧ್ಯದಲ್ಲಿ ನೀವು ದ್ವಿದಳ ಧಾನ್ಯಗಳನ್ನ ಬೆಳ್ಕೋಬಹುದು. ಅಂದ್ರೆ ನಮ್ಗೆ ಏಕ ಬೆಳೆ ಪದ್ಧತಿನ ನಾವಿಲ್ಲಿ ನಿಮ್ಗೆ ಇದನ್ ಮಾಡಲ್ಲ, ಅಂದ್ರೆ ಅಳವಡಿಸೋದಕ್ಕೆ ಒತ್ತು ನೀಡಲ್ಲ. ಇದು ಇದ್ರ ಜೊತೆ ನೀವು ಶುಗರ್ ಕೇನ್ ಜೊತೆ ಕಬ್ಬಿನ ಜೊತೆ ನೀವು ದ್ವಿದಳ ಧಾನ್ಯಗಳನ್ನ ಬಳಸ್ಕೊಂಡು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡು ಮಾಡ್ಕೋಬಹುದು. ಮತ್ತೆ ಆ ಕಬ್ಬಿನ ಬೆಳೆಯನ್ನ ಇವರು ಎರೆಗೊಬ್ಬರವಾಗಿ ಪರಿವರ್ತಿಸಬಹುದು. ಹೌದು, ಎರೆಹುಳು ಗೊಬ್ಬರನ್ನು ತಯಾರು ಮಾಡಬಹುದು ಅವರು. ಬೇರೆ ಬೇರೆ ಧನ್ಯವಾದಗಳು ಶಿವಲಿಂಗಯ್ಯ ಅವರು. ಮುಖ್ಯವಾಗಿ ವೈವಿಧ್ಯಮಯ ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶ ಇದೆ. ಅಂದ್ರೆ ಅವರು ಕೃಷಿ ಹೊಂಡ ಮಾಡಿಕೊಂಡು ನೀರು ಸಂಗ್ರಹಣೆ ಆದಾಗ ಮೀನುಗಳನ್ನು ಕೂಡ. ಈಗ ಜಾನುವಾರು ಇದರಲ್ಲಿ ನಮ್ಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚಿನದಾಗಿ ನಾವು ಕುರಿ ಮತ್ತೆ ಮೇಕೆಗೆ ಅಳವಡಿಸ್ಕೊಳ್ಳೋದಕ್ಕೆ ಒತ್ತು ಕೊಡ್ತೀವಿ. ನೀರಾವರಿ ಪ್ರದೇಶದಲ್ಲಿ ಹಸು ಸಾಕಾಣಿಕೆಗೆ ನಾವು ಒತ್ತು ಕೊಡ್ತೀವಿ, ಹುಲ್ಲನ್ನು ಬೆಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೌದು, ಅದರಿಂದ ಹೈನುಗಾರಿಕೆಯನ್ನ ಪ್ರೇರೇಪಣೆ ಮಾಡ್ತೀವಿ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ ಸರ್. ಜಯ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಂದಗೋಡ ತಾಲೂಕು ನಗರಲೆ ಶಿವಣ್ಣ ಸರ್. ಶಿವಣ್ಣ ಅವರು ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಸಿರಿಧಾನ್ಯಗಳು ಬೆಳೆಯಬೇಕಾದ್ರೆ ಸಬ್ಸಿಡಿ ಇದೆ ಮೇಡಮ್? ಸಬ್ಸಿಡಿ ರೈತ ಸಿರಿ ಅಂತ ಒಂದು ಕಾರ್ಯಕ್ರಮ ಇದೆ. ಸಿರಿಧಾನ್ಯ ಬೆಳೆಯಕ್ಕೆ ಮೇಡಮ್? ಹೌದು. ನೀವು ಈಗಾಗಲೇ ನೀವು ಬೆಳೆದಿದ್ದೀರಾ ಅಥವಾ ಬೆಳಿಬೇಕಾ? ಅದೇ ಈಗ ಡ್ರೈಲ್ಯಾಂಡ್ ಇದೆ ಮೇಡಮ್, ಮಳೆ ಆಧಾರಿತ. ಅದ್ರ ಅರ್ಧ ಎಕರೆ ಅದು ಬೆಳೆಗೋಸ್ಕರ ಕೇಳಿದೆ ಮೇಡಮ್. ಡ್ರೈಲ್ಯಾಂಡ್ ನೀವು ಈಗಾಗಲೇ ಬೆಳೆದಿದ್ರೆ ನಮ್ದು ಬೆಳೆ ಸಮೀಕ್ಷೆ ಅಂತ ಆಗತ್ತೆ. ಬೆಳೆ ಸಮೀಕ್ಷೆನಲ್ಲಿ ನೀವು ರಾಗಿ ಮತ್ತೆ ಜೋಳ ಹೊರತುಪಡಿಸಿ ಬೇರೆ ಇದು ಕಿರು ಧಾನ್ಯಗಳನ್ನ ಬೆಳೆದಿದ್ರೆ, ಅಂದ್ರೆ ನವಣೆ ಸಾಮೆ ಇವೆಲ್ಲ ಬೆಳೆದಿದ್ರೆ, ಸಜ್ಜೆ ಬೆಳೆದಿದ್ರೆ, ಅದರಲ್ಲೇ ನಿಮ್ದು ನೋಂದಣಿ ಆದಂಗೆ ಲೆಕ್ಕ, ಅದು ನಿಮ್ಗೆ ಸಹಾಯಧನ ಬರುತ್ತೆ ಈ ವರ್ಷ. ಅಂದ್ರೆ ಈಗ ಮುಖ್ಯವಾಗಿ ಇವರು ಅವರ ಪಹಣಿ ಅವರ ಹೆಸರಲ್ಲಿರಬೇಕು ಮತ್ತು ರೈತ ಸಂಪರ್ಕ ನೋಂದಣಿ ಮಾಡ್ಕೋಬೇಕು. ಹೌದು, ನೋಂದಣಿ ಮಾಡಬೇಕು. ಮತ್ತೆ ಈ ಒಂದು ಘಟಕಗಳನ್ನ ಅಳವಡಿಸಿದ ನಂತರ ಫೋಟೋಸ್ ನಮಗೆ ಡಾಕ್ಯುಮೆಂಟೇಶನ್ ಆಗಬೇಕು, ಅದೊಂದು ದಾಖಲಾತಿ ಆಗಬೇಕು. ಸುಮಾರು ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು 8 ಫೋಟೋಗಳನ್ನ ದಾಖಲಾತಿ ಮಾಡೋದಕ್ಕೆ ಹೇಳ್ತೀವಿ. ಅಂದ್ರೆ ವಿವಿಧ ಘಟಕಗಳು ಅಲ್ಲಿ ನಮಗೆ ಕಾಣಿಸ್ತವೆ. ಪಂಚಾಯತಿಗೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಈಗ ಸದ್ಯ? ಸದ್ಯಕ್ಕೆ ಅವಕಾಶ ಇದೆ. ಒಂದಕ್ಕಿಂತ ಹೆಚ್ಚು ಜನ ಬಂದ್ರೂ ಈಗ ನಾವು ಅನುದಾನ ಜಾಸ್ತಿ ಇರೋದ್ರಿಂದ ನಾವು ಕೊಡೋದಕ್ಕೂ ಅವಕಾಶ ಮಾಡ್ಕೊಡ್ತೀವಿ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ಸಮಯಕ್ಕೆ ಬಂತು, ಸಂಕ್ಷಿಪ್ತವಾಗಿ ಕೇಳಿ ಪ್ರಶ್ನೆ. ಸಂಕ್ಷಿಪ್ತವಾಗಿ ಕೇಳ್ತೀನಿ ಸರ್. ನಮ್ಮ ಬಾಳೆ ತೋಟದಲ್ಲಿ ಎರೆಹುಳು ತೊಟ್ಟಿದ್ರೆ ಮಾಡಿದೀನಿ ಸರ್ ಆಲ್ರೆಡಿ. 27,000 ರೂಪಾಯಿ ಅಮೌಂಟ್ ಮಾಡಿದೀನಿ ಸರ್ ಗ್ರಾಮ ಪಂಚಾಯತ್ ಕಡೆಯಿಂದ. ನನಗೆ ಈಗ ದುಡ್ಡು ಬಂದಿರೋದು 8,000 ಕೂಲಿ ಇದೆ ಅಮೌಂಟ್ ಆಗಿದೆ ಸರ್. ಇನ್ನು ಉಳಿದ ಅಮೌಂಟ್ ಬಂದೇ ಇಲ್ಲ ಸರ್. ಈಗ 1 ವರ್ಷದ 4 ತಿಂಗಳಾಯ್ತು ಸರ್. ಈಗ ಅಂದ್ರೆ ಈಗ ಬಾಳೆ ತೋಟದಲ್ಲಿ ಮಾಡೋದು ತೋಟಗಾರಿಕೆ ಇಲಾಖೆ ಬರುತ್ತೆ ಅಂದ್ರೆ ಅದು ಸಮಗ್ರ ಕೃಷಿ ಪದ್ಧತಿ ಇದಕ್ಕೆ ಬರಲ್ಲ, ನಮ್ಮ ಒಂದು ಇಲಾಖೆ ಇದ್ರಲ್ಲಿ ಬರಲ್ಲ. ನಮ್ಮಲ್ಲಿ ನೋಂದಣಿ ಆಗಿದ್ರೆ ನಾವು ಬೇರೆ ಸಹಾಯಧನ ಇರುತ್ತೆ. ಕೃಷಿ ಇಲಾಖೆನಲ್ಲಿ ಮಾಡ್ಬೇಕು. ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಉತ್ತಮ ರೈತರಾಗಿ ರೂಪುಗೊಳ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಮತ್ತೆ ಬೇರೆ ರೈತರು ನಿಮ್ಮಿಂದ ಕಲಿಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡೋದಾದ್ರೆ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ನೀವು ಮಾದರಿಯಾಗಿ ರೂಪಿಸ್ಬೋದು. ಧನ್ಯವಾದಗಳು. ಅಂದ್ರೆ ಈಗ ರೈತ ಸಂಪರ್ಕ ಕೇಂದ್ರಗಳು ಎಲ್ಲ ಹೋಬಳಿಯಲ್ಲೂ ಒಂದೊಂದು ಇದಾವೆ. ಹೌದು. ಮತ್ತೆ ರೈತರ ಸಹಾಯವಾಣಿ ಅಂತ ಒಂದು ಉಚಿತ ದೂರವಾಣಿ ಸಂಖ್ಯೆನೂ ಕೂಡ ಇದೆ. ಹೌದು. 1800-425-3553 ಈ ಒಂದು ಸಂಖ್ಯೆಯು ಕೂಡ ಕರೆ ಮಾಡಿ ಮಾಹಿತಿ ತಿಳ್ಕೋಬಹುದು. ಅಂದ್ರೆ ಈಗ ನೇರ ನಗದು ವರ್ಗಾವಣೆ ಮೂಲಕ ಈ ಎಲ್ಲ ಸಹಾಯಧನಗಳು ಫಲಾನುಭವಿಗಳು ಸಿಗ್ತವೆ. ಅವರು ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿ ಮಾಡಿದ್ದಾದ್ಮೇಲೆ ಅವ್ರದ್ದೆಲ್ಲ ಅಳವಡಿಕೆ ಆದ್ಮೇಲೆ ಅಂತಿಮವಾಗಿ ನಾವು ಅವರಿಗೆ ನೇರ ನಗದು ವರ್ಗಾವಣೆ ಮಾಡ್ತಾ ಇದ್ದೀವಿ. ಅಂದ್ರೆ ರೈತರ ಪ್ರತಿಕ್ರಿಯೆ ಹೇಗಿದೆ ಅಂತೀರಿ ಸದ್ಯ? ತುಂಬಾ ಅರಿವು ಆಗಿದೆ ಸರ್ ಅವ್ರಿಗೆ. ತುಂಬಾ ಜನ ಮುಂದೆ ಬರ್ತಾ ಇದಾರೆ. ಹೋದ ವರ್ಷ ನಮ್ಗೆ ಹುಡುಕಿದ್ರು ಕೂಡ ನಮ್ಗೆ 1,600 ಜನ ಸಿಕ್ಕಿರ್ಲಿಲ್ಲ ಗ್ರಾಮ ಪಂಚಾಯತಿ. ಹೋದ ವರ್ಷ ಈ ವರ್ಷ ಅಂದ್ರೆ 2 ವರ್ಷಗಳಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತಿ ಕವರ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಈ ವರ್ಷದಲ್ಲಿ ನಮ್ಗೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಒಂದ್ಸರಿ ಪರಿಚಯ ಆದ್ಮೇಲೆ ಅವರು ರೈತರು ತಾವಾಗಿ ಮುಂದೆ ಬಂದು ಇದಕ್ಕೆ ನೋಂದಣಿ ಮಾಡಿಸ್ಕೊಂತ ಇದಾರೆ. ಮತ್ತೆ ಅದಕ್ಕೆ ಹೆಚ್ಚಿನ ಹಣವನ್ನು ಕೂಡ ತೆಗೆದಿಟ್ಟಿದ್ದಾರೆ ಈಗ. ಹೌದು, ನಮ್ಗೆ ಅನುದಾನನು ಇದಕ್ಕೆ ಹೆಚ್ಚಿನದಾಗಿ ಸಿಕ್ಕಿದೆ. ಅಂದ್ರೆ ರೈತ ಬಾಂಧವರಿಗೆ ಒಟ್ಟಾರೆ ಇದರ ಬಗ್ಗೆ ಮಾಹಿತಿ ಸಿಕ್ಕ ಹಾಗೆ ಅವರು ಹೆಚ್ಚೆಚ್ಚಾಗಿ ಒಂದು ರಾಮ್ ಪಂಚಾಯತಿನಲ್ಲಿ ಒಂದಕ್ಕಿಂತ ಹೆಚ್ಚು 5 ಜನ 10 ಜನ ಮಾಡಿಕೊಂಡ್ರು ಕೂಡ ಕೆಲವೊಂದೊಂದು ಅನುದಾನ ನಮ್ಗೆ ಬಳಕೆ ಆಗೋ ತರ ನಾವು ಮಾಡ್ಕೊಂತೀವಿ. ಈಗ ಅಂದಾಜು ಒಂದು 8-10 ಘಟಕಗಳನ್ನ ಅಳವಡಿಕೆ ಮಾಡ್ಕೋಬೇಕು ಅಂತ ಇದೆ. ಈ ರೈತರ ಹತ್ರ 2-3 ಘಟಕ ಇದ್ರೆ ಇನ್ ಮಿಕ್ಕಿದ ಘಟಕಗಳನ್ನ ಅಳವಡಿಸ್ಕೊಂತಾರೆ, ಹಾಗ ಅವ್ರಿಗೆ 1 ಲಕ್ಷದವರೆಗೂ ಸಹಾಯಧನ ಸಿಗಲ್ಲ. 30,000-40,000 ಹಿಂಗ್ ಸಿಕ್ಕತ್ತೆ, ಘಟಕಗಳಿಗೆ ಅನುಗುಣವಾಗಿ ಸಿಕ್ಕತ್ತೆ. ಆ ಒಂದು ದೃಷ್ಟಿ ಇಟ್ಕೊಂಡ್ರೆ ಒಂದು ಸಮಗ್ರ ಕೃಷಿ ಪದ್ಧತಿಗೆ ನಾವೇನ್ ಮೀಸಲಿಟ್ಟಿರ್ತೀವಲ್ಲ ಆ ಅನುದಾನದಲ್ಲಿ 2-3 ನಮಗೆ ಪ್ರಗತಿಪರ ರೈತರು ಹೊರಹೊಮ್ಮತಾ ಇದ್ದಾರೆ. ತುಂಬಾ ಸಂತೋಷ ರೂಪಾ ಅವರೇ, ಬೃಂದಾ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರು ಕೂಡ ಕರೆಗಳನ್ನು ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು ಎಲ್ಲರಿಗೂ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಎನ್ ರೂಪಾ ಹಾಗೂ ಕೃಷಿ ಅಧಿಕಾರಿಗಳಾದ ಕೆಎಸ್ ಬೃಂದಾ ಅವರು, ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ, ಸಹಕಾರ ನಂದನ್ ಕುಮಾರ್ ಎಲ್ಒ, ತಾಂತ್ರಿಕ ಸಹಕಾರ ಕೆ ಇಂದಿರಾ, ಬಿ ಉಮಾ, ಡಿ ತಮಿಳರ್ಸಿ ಮತ್ತು ಎನ್ ಮುನಿರಾಜು. ರಾಜ್ಯವ್ಯಾಪಿ ಮೂಡಿಬಂದ ಈ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಮೂಳೆ ಮುರಿತದ ಚಿಕಿತ್ಸೆಗಳು. ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಬಾಳಪ್ಪನವರ್ ಬಿಆರ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಿಯಾಂಕಾ ಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ಚಿತ್ರಚಿತ್ತಾರ, ಪ್ರಸ್ತುತಿ ಸ್ವರ್ಣದಾಸ್ ಹೆಚ್ವಿ. 9:15 ರಾಷ್ಟೀಯ ಶಿಕ್ಷಣ ನೀತಿಯ ವೈಶಿಷ್ಟ್ಯಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಆರ್ಜಿ ಹೆಗ್ಡೆ. 9:30 ರಾಷ್ಟೀಯ ನಾಟಕ ತಾತ್ಯಾ ಟೋಪಿ. 10:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ, ನಂತರ ಬಸವರಾಜ್ ಗೊನ್ಹಾಲು ಅವರ ಗಾಯನ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 6:10 ಡಾ ಗೀತಾ ಎನ್ ಅವರ ಚಿಂತನ, 6:15 ಸ್ತುತಿ ಮಲ್ಲಿಕಾ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಸಂಚಲನ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ,